ಏಕಾಂತ ವೇಳ ಏಕಾಂತ ಸೇವಾ ಏಕಾಂತ ವೇಳ ಏಕಾಂತ ಸೇವಾ ಪರ ಸಂಬಂಧಕ್ಕೆ ದಿಂದಲ್ಲೇ ಬಂದು ಕವಿಂತದ ಒಳ್ಳು ತುಳ್ಳಿಂತದ ಎಲ್ಲ ಕೂಲ್ಲು ಸಾವಲ್ಲೇ ಕಂಬುಲ್ಲು ಎಲ್ಲೆಲ್ಲ ಏಕಾಂತ ವೇಳ ಏಕಾಂತ ಸೇವಾ ಏಕಾಂತ ವೇಳ ಮುದ್ದು ಸಾಗಿನ ಮುದ್ದು ಬಾಲದು ಕಮ್ಮು ಕೊನ್ನ ಕಾದು ಕಂಡು ನನ್ನು ದಾಸುಕ ಕಡಕು ಎಪ್ಪುಡು ನನ್ನು ದಾಸುಕ ಕಡಕು ಎಪ್ಪುಡು ಚಪ್ಪಟ್ಟು ಚಿಪ್ಪಟ್ಟು ಗುಪ್ಪಿಟ್ಟು ಏಕಂತ ಬೇಡ ಏಕಾಂತ ಸೇವಾ ಪಡು ಸಮ್ಮದಕ್ಕೆ ದಿಂದಲ್ಲೇ ಉಂಡು ಕವಿಂತಗ ಹುಳ್ಳು ತುಳಿಂತಗ ಅಲ್ಲೆ ಕೂಳ್ಳು ಸಾವಲ್ಲೇ ತನ್ನುಳ್ಳು ಎಲ್ಲೆಲ್ಲ ಏಕಾಂತ ಬೇಡ ಏಕಾಂತ ಸೇವಾ ಏಕಾಂತ ಬೇಡ ಏಕಾಂತ ಸೇವಾ ಏಕಾಂತ ಬೇಡ